ಕೆಜಿಎಫ್ನಲ್ಲಿರುವ ಗಣಿಗಳು 2001ರಲ್ಲಿ ಮುಚ್ಚಲ್ಪಟ್ಟವು. 2013ರಲ್ಲಿ ಬಿಜೆಪಿಯ ವೈ ಸಂಪಂಗಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 2018ರಲ್ಲಿ ರೂಪಕಲಾ ಶಶಿಧರ್ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. ಈ ಬಾರಿಯ ಚುನಾವಣೆಗೆ ಬಿಜೆಪಿಯಿಂದ ಅಶ್ವಿನಿ ಸಂಪಂಗಿ, ಕಾಂಗ್ರೆಸ್ ಪಕ್ಷದಿಂದ ರೂಪಕಲಾ ಎಂ, ಜಾತ್ಯತೀತ ಜನತಾದಳ ಪಕ್ಷದಿಂದ ಡಾ ರಮೇಶ್ ಬಾಬು ಸೇರಿ 10 ಮಂದಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಪರಿಶಿಷ್ಟ ಜಾತಿಗೆ ಸೇರಿದ ಕೆಜಿಎಫ್ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 197,242 ಮತದಾರರಿದ್ದು, ಆ ಪೈಕಿ 98,054 ಪುರುಷರು, 99,148 ಮಹಿಳೆಯರು, 40 ತೃತೀಯ ಲಿಂಗಿಗಳು, 3,788 ಯುವ ಮತದಾರರ ಸಂಖ್ಯೆ, 80 ವರ್ಷ ಮೇಲ್ಪಟ್ಟ 4,372 ಮಂದಿ ಹಾಗೂ 2,207 ವಿಶೇಷಚೇತನರಿದ್ದಾರೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮದಲ್ಲಿ ಇಂದು ಬಿದಿರು ಕೃಷಿ ಕುರಿತ ಮಾಹಿತಿ, ನಂತರ ಕೃಷಿಯಲ್ಲಿ ಸೌರಶಕ್ತಿಯ ಬಳಕೆ ಬಗ್ಗೆ ಮಾತನಾಡುತ್ತಾರೆ ಎಂಎನ್ ಶ್ರೀನಿವಾಸ್. ಆನಂತರ ಕಾಫಿ ಫಲ್ಫಿಂಗ್ ಯೂನಿಟ್ ಮತ್ತು ಕಾಫಿ ಡ್ರೈಯರ್ ಹೊಂದಿರುವ ಶುಂಟಿಕೊಪ್ಪ ಸಮೀಪದ ಅತ್ತೂರು ನಲ್ಲೂರು ಗ್ರಾಮದ ಕೊಡಂದೇರ ಸಿ ದೇವಯ್ಯ ಅವರೊಂದಿಗೆ ಸಂದರ್ಶನ. ಈಗ ಕೇಳುವ ಬಿದಿರು ಕೃಷಿ ಕುರಿತು ಮಾಹಿತಿ. ಬಾಂಸ್ ಏಕ ಐಸಾ ಪೌಧಾ ಹೈ ಜೋ ಹರ್ ಪರಿವೇಶ್ ಮೇ ತೇಜಿ ಸೇ ವಿಕಸಿತ್ ಹೋ ಸಕ್ತಾ ಹೈ. ಆಸಾನಿ ಸೇ ಉಪಲಬ್ಧತಾ ಔರ್ ಇಸ್ಕಿ ಮಜಬೂತಿ ಕಿ ವಜಹ ಸೇ ಬರ್ಸೋ ಸೇ ಬಾಂಸ್ ಕಾ ಉಪಯೋಗ ಹೋತಾ ರಹಾ ಹೈ ಔರ್ ಅಬ್ ಇಸ್ಕಿ ಮಾಂಗ್ ಔರ್ ಭಿ ಅಧಿಕ್ ಬಢ್ ಗಯಿ ಹೈ. ದುನಿಯಾ ಮೇ ತೇಜಿ ಸೇ ಹೋ ರಹೇ ಜಲವಾಯು ಪರಿವರ್ತನ್ ಪರ್ ಕಾಬು ಪಾನೆ ಮೇ ಭಿ ಬಾಂಸ್ ಕಾಫಿ ಸಹಾಯಕ ಹೈ, ಕ್ಯೂಂಕಿ ಇಸ್ ಮೇ ಕಾರ್ಬನ್ ಭಂಡಾರಣ ಔರ್ ಊರ್ಜಾ ಬನಾನೆ ಕಿ ಕ್ಷಮತಾ ಹೈ. ತೇಜಿ ಸೇ ಕಟ್ ರಹೇ ಜಂಗಲೋ ಕೋ ಬಚಾನೆ ಮೇ ಭಿ ಬಾಂಸ್ ಕಿ ಅಹಮ್ ಭೂಮಿಕಾ ಹೈ, ಕ್ಯೂಂಕಿ ಯೇ ನಿರ್ಮಾಣ ಕೆ ಲಿಯೇ ಬೆಹತರೀನ್ ವಿಕಲ್ಪ ಹೈ. ಯಾನಿ ಬಾಂಸ್ ಏಕ್ ಸಸ್ಟೇನೇಬಲ್ ಔರ್ ಈಕೋ ಫ್ರೆಂಡ್ಲಿ ಉತ್ಪಾದ ಹೈ ಔರ್ ಇಸಿಲಿಯೇ ಸಂಯುಕ್ತ ರಾಷ್ಟ್ರ ಕೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕೋ ಹಾಸಿಲ್ ಕರ್ನೆ ಕಿ ದಿಶಾ ಮೇ ಬಾಂಸ್ ಅತ್ಯಧಿಕ ಮಹತ್ವಪೂರ್ಣ ಹೈ. ಭಾರತ ದುನಿಯಾ ಕಾ ದೂಸರಾ ಸಬ್ಸೆ ಬಡಾ ಬಾಂಸ್ ಉತ್ಪಾದಕ ದೇಶ ಹೈ, ಜಹಾಂ ಬಾಂಸ್ ಕಿ 125 ದೇಸೀ ಔರ್ 11 ವಿದೇಶಿ ಪ್ರಜಾತಿಯಾಂ ಪಾಯಿ ಜಾತಿ ಹೈ. ಭಾರತ ಮೇ ಕುಲ್ ಬಾಂಸ್ ಉತ್ಪಾದನ ಕ್ಷೇತ್ರ 16 ಮಿಲಿಯನ್ ಹೆಕ್ಟೇರ್ ಹೈ ಔರ್ ವಾರ್ಷಿಕ ಬಾಂಸ್ ಉತ್ಪಾದನ ಕ್ಷಮತಾ 3.23 ಮಿಲಿಯನ್ ಟನ್ ಹೈ. ಯೂ ತೋ ಬಾಂಸ್ ಭಾರತ ಮೇ ಲಗಭಗ ಹರ್ ಇಲಾಕೆ ಮೇ ಪಾಯಾ ಜಾತಾ ಹೈ, ಲೇಕಿನ್ ಇಸ್ಕೆ ಕುಲ್ ಉತ್ಪಾದನ ಕ್ಷೇತ್ರ ಕಾ 40% ಹಿಸ್ಸಾ ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಮಹಾರಾಷ್ಟ್ರ, ಒಡಿಶಾ ಔರ್ ಅಸಂ ಮೇ ಹೈ. ದೇಶ ಮೇ 20 ಲಾಖ ಸೇ ಅಧಿಕ ಕಾರಿಗರ್ ಬಾಂಸ್ ಕೆ ವಿಭಿನ್ನ ಉತ್ಪಾದ ಬನಾಕರ್ ಅಪನಿ ಆಜೀವಿಕಾ ಚಲಾ ರಹೇ ಹೈ. ಬಾಂಸ್ ಉದ್ಯೋಗ ಮೇ ಅಭೂತಪೂರ್ವ ವಿಕಾಸ್ ಕಿ ಕ್ಷಮತಾ ಹೈ, ಜಹಾಂ 2018-19 ಮೇ ಭಾರತ ಅಪನಿ ಜರೂರತ್ ಕೋ ಪೂರಾ ಕರ್ನೆ ಕೆ ಲಿಯೇ ಬಾಂಸ್ ಕಾ ಆಯಾತ್ ಕರ್ತಾ ಥಾ, ವಹೀ 2019-20 ಮೇ ಹಮ್ ವಿದೇಶೋ ಮೇ ಭಿ ಬಾಂಸ್ ಕಾ ನಿರ್ಯಾತ್ ಕರ್ನೆ ಲಗೆ. 2021-22 ಮೇ ಭಾರತ ನೇ 630 ಕರೋಡ್ ರೂಪಾಯಿ ಕಾ ನಿರ್ಯಾತ್ ಕಿಯಾ. ಬಾಂಸ್ ಉದ್ಯೋಗ ಮೇ ಅಸೀಮ ಸಂಭಾವನಾಓಂ ಕೋ ಸಮಜತೆ ಹುಯೇ ಭಾರತ ಸರ್ಕಾರ ಬಾಂಸ್ ಕೆ ಉತ್ಪಾದನ ಕೋ ಬಢಾವಾ ದೇನೆ ಕೆ ಲಿಯೇ ವ್ಯಾಪಕ ಸ್ತರ ಪರ್ ಕಾರ್ಯ ಕರ್ ರಹಿ ಹೈ. ಬಾಂಸ್ ಕೋ ಏಕ್ ಸ್ವಚ್ಛ, ಸ್ಥಾಯಿ ಔರ್ ಟಿಕಾಊ ವಿಕಲ್ಪ ಕೆ ರೂಪ ಮೇ ಬಢಾವಾ ದೇನೆ ಕೆ ಲಿಯೇ ಭಾರತ ಸರ್ಕಾರ ನೇ 2017-18 ಮೇ ಇಂಡಿಯನ್ ಫಾರೆಸ್ಟ್ ಆಕ್ಟ್ ಮೇ ಸಂಶೋಧನ ಕರ್ಕೆ ಗೈರ್ ವನ